ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಸ್ವಲ್ಪ ಹೊತ್ತಿನಲ್ಲಿ ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದ್ದಾನೆ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧಿ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಕಲಾ ರಸಿಕರೇ, ನಾದನೃತ್ಯ ದಿನ 2022 ಮೊದಲ ಆವೃತ್ತಿಯಲ್ಲಿ ಬನ್ನಿ ಆಸ್ವಾದಿಸಿ ಮಾಲಿನಿ ಮಾಲಿನ್ಯಾಸುರ ಏಕವ್ಯಕ್ತಿ ನೃತ್ಯ ನಾಟಕ ಹಾಗೂ ಶಾಸ್ತ್ರೀಯ ಭರತನಾಟ್ಯದ ಭಾವಲೋಕ. ಉದ್ಘಾಟನೆ ಗುರುಗಳಾದ ವಿದ್ವಾನ್ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೂ ವಿದುಷಿ ಸತ್ಯವತಿ ಮುಡಂಬಡಿತಾಯ. ಸ್ಥಳ ಉರ್ವ ಸ್ಟೋರಿನಲ್ಲಿರುವ ಅಂಬೇಡ್ಕರ್ ಭವನ. 10/9/2022 ಶನಿವಾರ ಸಂಜೆ 6 ಗಂಟೆಗೆ ಸರಿಯಾಗಿ. ಸಹೃದಯರಾದ ನಿಮ್ಮ ನಿರೀಕ್ಷೆಯಲ್ಲಿ ಭ್ರಮರಿ ಶಿವಪ್ರಕಾಶ್. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯ ಕೃಷಿ ಅನುಭವದ ಕುರಿತು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಕೆದ್ಲಾ ಪುರಂದರ ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೆದ್ಲಾ ಪುರಂದರ ರಾವ್ ಅವರೇ ನಮಸ್ಕಾರ. ನಮಸ್ಕಾರ. ವೃತ್ತಿಯಿಂದ ನಿವೃತ್ತಿಯನ್ನು ಪಡೆಯುವಂತಹದ್ದು ಬಹುಶಃ ಒಂದು ಪ್ರಮುಖವಾದಂತಹ ಕಾಲಘಟ್ಟ ಅಂತ ಹೇಳ್ತೀವಿ. ಮಾನಸಿಕವಾಗಿ ನಾವು ಯಾವ ರೀತಿ ಸಿದ್ಧರಿರಬೇಕು ನಿವೃತ್ತಿ ಪಡೆಯುವಂತಹ ಸಂದರ್ಭದಲ್ಲಿ? ನಮ್ಮ ಗುರಿ ನಾವು ಪೂರ್ವ ನಿರ್ಧಾರಿತ ಆಗಿರಬೇಕು. ನಿವೃತ್ತಿ ಪಡಿಬೇಕಾದರೆ ಅದು ನಮ್ಮ ಏನು ರಿಟೈರ್ಮೆಂಟಿಂದ ಮೊದಲು ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಇರಬೇಕು. ಇಲ್ಲಾಂದರೆ ನಾವು ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದನ್ನು ಶುರು ಮಾಡಬೇಕಾದರೆ ನಾವು ಒಂದು ಕಷ್ಟಪಡಬೇಕಾಗ್ತದೆ. ಅದೇ ನಮ್ಮಲ್ಲಿ ಗುರಿ ಪೂರ್ವನಿರ್ಧಾರಿತ ಆಗಿದ್ದರೆ ಬೇರೆಲ್ಲ ವಿಚಾರಗಳು ಅದಕ್ಕೆ ಪೂರಕವಾಗಿ ಹೊಂದಿಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ನಿಮಗೆ ಆ ಜೀವನದಲ್ಲಿ ನಾವು ಈ ಥರ ನಿವೃತ್ತಿ ಪಡೆದು ತಪ್ಪು ಮಾಡಿದೆವು ಅಥವಾ ನಾವು ನಡೆದ ಬಂದ ರೀತಿ ಸರಿ ಇಲ್ಲ, ದಾರಿ ಸರಿ ಇಲ್ಲ, ಆಮೇಲೆ ಪುನಃ ಇನ್ನೊಂದು ಕಡೆಗೆ ಹೋಗುವಂಥದ್ದು, ಚಂಚಲತರಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಹಾಗಾಗಿ ನಾನು ನಿವೃತ್ತಿ ಪಡೆದಾಗ ನನಗೆ ನನ್ನ ಏನು ಗುರಿ ಅದು ಅದರ ಬಗ್ಗೆ ಸ್ಪಷ್ಟತೆ ಇತ್ತು. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಿವೃತ್ತಿ ಪಡೆದಾಗ ನಾನು ಕಾರಣಾಂತರಗಳಿಂದ ಬೆಳಗಾಂನಲ್ಲಿ ಕೆಲಸದಲ್ಲಿದ್ದೆ. ಬ್ಯಾಂಕಿನ ನೌಕರಿಯಲ್ಲಿದ್ದವನು. ಇನ್ನೂ 10 ವರ್ಷ ಸರ್ವಿಸ್ ನನಗೆ ಇತ್ತು. ನಾನು ಸೀನಿಯರ್ ಮ್ಯಾನೇಜರ್ ಆಗಿ ರೀಜನಲ್ ಆಫೀಸ್ ಬೆಳಗಾಂನಲ್ಲಿ ಕಾರ್ಯಪ್ರವೃತ್ತನಾಗಿದ್ದೆ. ಬ್ಯಾಂಕಿನವರು ಒಂದು ಸ್ಪೆಷಲ್ VRS ಅಂತ 2001 ಅಂತ ತೊಗೊಂಡು ಬಂದರು. ಆವಾಗ ನನಗೆ ಈ ಬ್ಯಾಂಕಿನ ನೌಕರಿಯನ್ನು ಬಿಟ್ಟು ಇನ್ನೇನೇನೋ ಮಾಡಬೇಕು ಅಂತ ಹೇಳುವ ಮನಸ್ಸಿಗೆ ಯೋಚನೆ ಬಂದಾಗ ನನ್ನ ಗುರಿ ನನಗೆ ಪೂರ್ವನಿರ್ಧಾರಿತವಾಗಿತ್ತು. ಯಾಕೆಂದರೆ ಅದರ ಹಿಂದೆ ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡಿದ್ದೆ ನಾನು. ಯಾಕೆ ನನ್ನ ಪೂರ್ವಾರ್ಜಿತೆಯಿಂದ ಬಂದಂಥ ಸ್ವಲ್ಪ ಜಮೀನಿನಲ್ಲಿ ಸ್ವಲ್ಪ ನನ್ನ ಅಲ್ಪ ಸಮಯ ಮತ್ತು ನನ್ನ ಸ್ವಲ್ಪ ಏನು ನನ್ನ ಸೇವಿಂಗ್ಸ್ ಇತ್ತು ಅದನ್ನು ಹಾಕ್ತಾ ಬಂದಿದ್ದೆ. ಹಾಗಾಗಿ ನನಗೆ ಅದು ಫೋಕಸ್ ಇದ್ದ ಕಾರಣ ಆಮೇಲೆ ಅದೇ ದಿಶೆಯಲ್ಲಿ ಮುಂದುವರಿಯುವುದು ಕಷ್ಟ ಆಗಲಿಲ್ಲ. ಈಗ ವೃತ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ಬೇರೆ ಬೇರೆ ಹವ್ಯಾಸಗಳನ್ನು ಕೂಡ ಬೆಳೆಸುವಂಥ ಒಂದು ಅವಕಾಶ ಇರ್ತದೆ. ಕೆಲವರು ಉಳಿಸ್ಕೊಳ್ತಾರೆ, ಕೆಲವರು ಸಮಯ ಇಲ್ಲ ಅಂತ ಬಿಟ್ಟುಬಿಡ್ತಾರೆ. ಈ ಹವ್ಯಾಸ ಒಂದು ಪರಿಪೂರ್ಣ ಜೀವನಕ್ಕೆ ಎಷ್ಟು ಪೂರಕ ಅಂತ? ಹವ್ಯಾಸಗಳು ಬದುಕಿಗೆ ಒಂದು ರಂಗನ್ನು ಕೊಡುತ್ತವೆ. ಯಾವುದೇ ವೃತ್ತಿಯಲ್ಲಿದ್ದವ ಕೂಡ ಭಾಳಷ್ಟು ಜನ ಅವರದೇ ಒಂದು ಹವ್ಯಾಸಗಳನ್ನು ಇಟ್ಟುಕೊಂಡಿರ್ತಾರೆ. ಕೆಲವರು ಸಣ್ಣದಿಂದಲೇ ಹವ್ಯಾಸವನ್ನು ಬೆಳೆಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಹೆಚ್ಚಿನವರಿಗೆ ಈ ಹವ್ಯಾಸ ಬೆಳೆಸುವಂಥದ್ದು ಸಂಭವ ಆಗಿರುವುದಿಲ್ಲ. ಯಾಕೆಂದರೆ ಅವರು ವೃತ್ತಿಯಲ್ಲಿಯೇ ಒಂದು ರೀತಿಯ ಭಾಳಷ್ಟು ಸಮಯವನ್ನು ಕಳಿಬೇಕಾಗ್ತದೆ. ಹಾಗೆಯೇ ಅಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. ಅದರಿಂದಾಗಿ ಯಾರೋ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಿರ್ತಾರೆ, ಅವರ ಜೀವನ ಕ್ರಮ, ಅವರ ಏನು ಹೇಳ್ತೇನೆ ನಾನು, ನನ್ನ ಅನಿಸಿಕೆ ಪ್ರಕಾರ ದೇ ವಿಲ್ ಹ್ಯಾವ್ ಎ ಲಾಂಗರ್ ಲಾಂಜಿವಿಟಿ, ಅಂದರೆ ಭಾಳ ಸಮಯದವರೆಗೆ ಅವರು ಅವನ ಜೀವನವನ್ನು ನಡೆಸಲಿಕ್ಕೆ ಶಕ್ತರಿರ್ತಾರೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಯಾಕೆಂದರೆ ಈಗಿನ ಕಾಲಘಟ್ಟದಲ್ಲಿ ವೃತ್ತಿಯಲ್ಲಿ ಭಾಳಷ್ಟು ರೀತಿಯ ಒಂದು ಒತ್ತಡಗಳಿಗೆ ಅವರು ಅವರನ್ನು ಒಡಮಾಡಿಕೊಡಬೇಕಾಗ್ತದೆ. ಈ ರೀತಿಯ ಪ್ರವೃತ್ತಿಗಳಿದ್ದರೆ ಅದನ್ನು ಅವರನ್ನು ಸ್ವಲ್ಪ ಸಮಯದ ಸ್ವಲ್ಪ ಕಾಲದಲ್ಲಿ ಅದರಿಂದ ಬೇರ್ಪಡಿಸಿ ಅವರದೇ ಆದ ಒಂದು ರೀತಿಯ ಜಗತ್ತಿಗೆ ಹೋಗಿಕೊಂಡು ಇದ್ದು ಮತ್ತು ಅವರ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಒಂದು ಕಾರಣ ಆಗ್ತದೆ. ವೃತ್ತಿಯಿಂದ ನೀವು ಬ್ಯಾಂಕರ್ ಆಗಿದ್ದುವಂಥವರು ಮತ್ತು ಆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀವು ದುಡಿತಾ ಇದ್ದಂತಹ ಸಂದರ್ಭದ ಅನುಭವಗಳು ನಿಮ್ಮ ಮುಂದಿನ ಜೀವನಕ್ಕೆ ಯಾವ ರೀತಿ ಸಹಾಯ ಆಗಿದೆ ಅಂತ. ನಾನು ಬ್ಯಾಂಕಿಗೆ ಪಾದಾರ್ಪಣೆಗೊಂಡದ್ದು ಆಕಸ್ಮಿಕ. ಯಾಕೆಂದರೆ ನಾನು ನನ್ನ ಪ್ರೊಫೆಷನಲ್ ಲೈಫ್ ಅಂದರೆ ಎಜುಕೇಷನ್ ಫೀಲ್ಡಲ್ಲಿ ಎಗ್ರಿಕಲ್ಚರನ್ನು ನಾನು ವ್ಯವಸಾಯವನ್ನು ಕೃಷಿ ಕ್ಷೇತ್ರವನ್ನು ನಾನು ಸೆಲೆಕ್ಟ್ ಮಾಡಿದ್ದೆ. ಕೃಷಿ ಕ್ಷೇತ್ರದಲ್ಲಿ ನಾನು ಬಿ ಎಸ್ ಸಿ ಪದವೀಧರ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮಾಡಿದೆ. ಆಮೇಲೆ ಆಗಿನ ಆ ಸಂದರ್ಭದಲ್ಲಿ ಇದು ಸುಮಾರು 1972 ಮತ್ತು 1974 ನಮ್ಮ ಏನು ಫ್ಯಾಮಿಲಿ ಸೆಟಪ್ಪಲ್ಲಿ ನನ್ನ ತಂದೆಯವರ ಕಾಲಾನಂತರ ನಾವು ಇಲ್ಲಿ ಊರಿಗೆ ಬಂದು ಒಂದು ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆಗ ನನಗೆ ಏನು ಚಾಯ್ಸ್ ಅಥವಾ ನನಗೆ ಒದಗಿ ಬಂದದ್ದು ಬ್ಯಾಂಕಿನ ನೌಕರಿ. ಆಗ ಅಷ್ಟು ಕಷ್ಟ ಇರಲಿಲ್ಲ ಬ್ಯಾಂಕಿನ ನೌಕರಿ ಸಿಗುವಂಥದ್ದು. ಕೃಷಿ ಪದವೀಧರರಿಗೆ ಕರೆದು ಕೆಲಸ ಕೊಡ್ತಾಯಿದ್ರು. ಹಾಗೆ ನಾವು ಒಂದು ಏನೋ ಒಂದು ಬ್ಯಾಂಕಿಗೆ ಸೇರಬೇಕಾದ ಪ್ರಕ್ರಿಯೆಯಲ್ಲಿ ಭಾಳ ಸುಲಭದಲ್ಲಿ ನನಗೆ ಬ್ಯಾಂಕಿಗೆ ಸೇರಿತು. ಹಾಗೆ ಅದನ್ನೇ ನಾನು ಮುಂದುವರಿಸ್ತಾ ಬಂದೆ. ಆಮೇಲೆ ಜವಾಬ್ದಾರಿಯುತನಾಗಿ ಫ್ಯಾಮಿಲಿ ಮ್ಯಾನ್ ಆದಲೂ ಕೂಡ ಅದನ್ನು ಬಿಟ್ಟು ಬರುವಂಥ ಒಂದು ನನಗೆ ಅವಕಾಶ ಇರಲಿಲ್ಲ. ಅದರಿಂದಾಗಿ ಅದು ಮುಂದುವರಿತಾ ಹೋಯಿತು. ಹಾಗೆ ಕೂಡ ಆಗಿದ್ದರೂ ಕೂಡ ನಮಗೆ ಏನು ಬಂದಂಥ ಜಮೀನಲ್ಲಿ ಸ್ವಲ್ಪ ಸ್ವಲ್ಪ ನನ್ನ ಅಣ್ಣನವರಿಗೆ ಅಥವಾ ಬೇರೆ ಫ್ಯಾಮಿಲಿಯವರಿಗೆ ನನ್ನ ಏನು ಹೇಳ್ತಾರೆ ಒಂದು ಸಲಹೆಯನ್ನೆಲ್ಲ ಕೊಡ್ತಾ ಇದ್ದೆ ಕೃಷಿಯ ಬಗ್ಗೆ. ಹಾಗೆ ಕೃಷಿ ಕ್ಷೇತ್ರದ ಬಗ್ಗೆ ಕೂಡ ನನಗೆ ಎಲ್ಲ ರೀತಿಯ ಒಲವಿತ್ತು. ಆದ್ದರಿಂದಾಗಿ ಇದು ಒಂದು ಕೃಷಿ ಕ್ಷೇತ್ರ ನನಗೆ ಮುಂದೆ ನನಗೆ ಒಂದು ರೀತಿಯ ಬದಲಾವಣೆಯ ಕಾಲದಲ್ಲಿ ಭಾಳ ಕೆಲಸಕ್ಕೆ ಬರ್ತದೆ ಅಥವಾ ಸಹಾಯಕ್ಕೆ ಬರ್ತದೆ, ನನ್ನ ಜೀವನವನ್ನು ನಾನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಒಂದು ಬಲವಾದ ನಂಬಿಕೆ ನನ್ನಲ್ಲಿ ಇತ್ತು. ಆದ್ದರಿಂದಾಗಿ ಕೆಲಸದ ನಮ್ಮ ಮಧ್ಯದಲ್ಲೇ ಬಿಟ್ಟು ನಾನು ಇದಕ್ಕೆ ಬದಲಾವಣೆಯತ್ತ ಮುಖ ಮಾಡಿದೆ. ಸ್ವಯಂ ನಿವೃತ್ತಿ ಪಡೆದ ನಂತರ ಕೃಷಿ ಬದುಕನ್ನು ಹೇಗೆ ಕಟ್ಟಿಕೊಂಡ್ರಿ? ನಾನು ಒಂದು 4-4.5 ಎಕರೆ ಜಾಗವನ್ನು ಜಮೀನನ್ನು ಇಲ್ಲ ತಂದೆಯಿಂದ ನನ್ನ ಅಣ್ಣನ ಹೆಸರಲ್ಲಿದ್ದಂಥ ಜಮೀನನ್ನು ನಾನು ಅದು ಹೆಚ್ಚಾಗಿ ಪಾಳು ಬಿದ್ದ ಜಮೀನಾಗಿತ್ತು. ಗದ್ದೆ ಕೃಷಿ ಇತ್ತು, ಆದರೆ ಬೇರೆ ಕಡೆ ತೋಟದ ಕೃಷಿ ಇದ್ದಾಗ ಇದನ್ನು ಹಾಗೆ ಬಿಟ್ಟಿದ್ದರು. ಸೊ ಇದನ್ನು ನಾನು ಅವಲಂಬಿಸಿ ಇದರಲ್ಲೇ ನಾನು ಒಂದು ಕೃಷಿಯನ್ನು ಶುರು ಮಾಡಿದೆ. ಮೊದಲಿಗೆ ಅಲ್ಲಿ ಏನು ಬೇಕಾದ ಈ ಅಡಿಕೆ ಕೃಷಿಯನ್ನು ನಾನು ತೆಗೆದುಕೊಂಡೆ. ಅದರ ಜೊತೆಗೆ ನೀರಿಗೆ ಬೇಕಾದ ಸೌಲಭ್ಯವನ್ನು ನಾನು ತಯಾರು ಮಾಡಿಕೊಂಡೆ. ಒಂದು ನನಗೆ ಒಂದು ಏನು ನ್ಯಾಚುರಲ್ ಅಲ್ಲಿ ಏನು ಅವೈಲೇಬಲ್ ಏನಿತ್ತು, ಒಂದು ಹಳ್ಳ ಆ ಜಮೀನಿನ ಮಧ್ಯದಲ್ಲಿ ಹೋಗ್ತಾ ಇತ್ತು. ಸೊ ಅದಕ್ಕೆ ಒಂದು ಬಂಡ್ ಏನು ಹೇಳ್ತಾರೆ ನಾವು ಡ್ಯಾಮ್ ಥರ, ಅದು ಟೆಂಪ್ ಒಂದು 7-8 ತಿಂಗಳು ಅದರ ನೀರನ್ನು ನಾವು ಉಪಯೋಗ ಮಾಡುವಂಥ ಒಂದು ಅದಕ್ಕೆ ಚಾಲನೆಯನ್ನು ಕೊಟ್ಟು ಹೌದು ಅಲ್ಲಿ ಒಂದು ಅತಿ ಚಿಕ್ಕ ಒಂದು ಬಾವಿ ತೆಗೆದು ಅದರಿಂದ ನಾನು ಮೊದಲಿಗೆ ಪ್ರಾರಂಭ ಮಾಡಿದೆ. ಆಮೇಲೆ ಅದರ ಒಂದು ಬೋರ್ವೆಲ್ ಕೂಡ ತೆಗೆದು ಅದರಿಂದ ಬೇಕಾದಷ್ಟು ನೀರು ನನಗೆ ಸಿಕ್ಕಿತ್ತು. ಹಾಗೆ ಹೆಚ್ಚು ಕಮ್ಮಿ ಒಂದು 5-6 ಎಕರೆ ಅದರ ಸುತ್ತಮುತ್ತಲಿನ ಏನು ನಮಗೆ ಕುಮ್ಕಿ ಜಮೀನು ಅಂತ ಏನು ಹೇಳ್ತಾರೆ ಅಲ್ಲಿ ಕೂಡ ಕೃಷಿಯನ್ನು ಮಾಡಿ ಅದರಿಂದ ನಾನು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದೆ. ತೆಂಗು ಅದರ ಆಮೇಲೆ ಅಡಿಕೆ ಮುಖ್ಯವಾಗಿ ಅಡಿಕೆ ಬೆಳೆ ಅದರ ಜೊತೆಗೆ ತೆಂಗು. ಹಾಗೆ ನಾವು ಸ್ವಲ್ಪ ಎತ್ತರದ ಜಾಗೆಯಲ್ಲಿ ಏನು ಗೇರು ಕೃಷಿ, ಆಮೇಲೆ ಇಂಟರ್ ಕ್ರಾಪ್ ಅದು ಮಿಶ್ರ ಬೆಳೆಯಾಗಿ ಪೆಪ್ಪರು, ಹಾಗೆ ಬೇರೆ ಇದರ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ನಾನು ಕ್ಷೇತ್ರವಾಗಿ ಅವಲಂಬಿತನಾದೆ. ಯಾಕೆಂದರೆ ಹೈನುಗಾರಿಕೆ ಅಲ್ಲಿ ನಮಗೆ ತುಂಬ ನಮ್ಮ ಒಂದು ನಮ್ಮನ್ನು ತೊಡಗಿಸ್ಕೊಳ್ಬೋದು. ಹಾಗೆ ಅದಕ್ಕೆ ಸರಿಯಾಗಿ ಅಲ್ಲಿಯ ಜನರಿಗೂ ಕೂಡ ನಾವೊಂದು ಅವರಿಗೆ ಇದು ಕೊಡುವಂಥ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಡೋದಕ್ಕೆ ಸಾಧ್ಯ ಇದೆ. ಹಾಗೆ ಹೆಚ್ಚು ಕಮ್ಮಿ ನನ್ನಲ್ಲಿ ಈಗ ಕಳೆದ ಹಲವಾರು ವರ್ಷಗಳಿಂದ ಈ ಹೈನುಗಾರಿಕೆಗೆ ಕೂಡ ಭಾಳಷ್ಟು ಒತ್ತು ಕೊಟ್ಟು ಮತ್ತು ಈ ಎಲ್ಲ ಕೃಷಿಗಳಿಂದಾಗಿ ನನಗೆ ಒಂದು 8-10 ಜನರಿಗೆ ನಾನು ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಅಲ್ಲದೆ ನಮಗೆ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಹಾಲೆಲ್ಲ ಕೊಡ್ತಾ ಇದ್ದೇವೆ ನಾವು. ಆಮೇಲೆ ಈ ಧರ್ಮಸ್ಥಳ ಹಾಲು ಉತ್ಪಾದಕರ ಸಂಘದ ಇಂದ ಒಂದು ಬ್ರ್ಯಾಂಚನ್ನು ನಾವು ನಾರ್ಯದಲ್ಲಿ ಶುರು ಮಾಡಿದೆವು. ಅಲ್ಲಿಯ ಶಾಖೆಯನ್ನು ಶುರು ಮಾಡಿ ಅಲ್ಲಿಂದ ಹಾಲನ್ನು ಕಲೆಕ್ಟ್ ಮಾಡಿ ಹೋಗುವಂಥ ಒಂದು ಪ್ರಕ್ರಿಯೆ ಶುರುವಾಯಿತು. ಇದರಿಂದಾಗಿ ಆ ಸುತ್ತಮುತ್ತಲಿನ ಜನರಿಗೆ ಕೂಡ ಭಾಳಷ್ಟು ಅನುಕೂಲ ಆಗಿದೆ. ಮೊದಲು ಏನು ಭಾಳ ದೂರಕ್ಕೆ ಹೋಗಿ ಹಾಲು ಕೊಡುವ ಸ್ಥಿತಿಯಲ್ಲಿ ಇಲ್ಲದಿದ್ದಾಗ ಈಗ ಶುರು ಮಾಡಿದ ಒಂದು 250 ಈಗ ಹೆಚ್ಚು ಕಮ್ಮಿ 500-600 ಲೀಟರ್ವರೆಗೆ ಹಾಲಲ್ಲಿ ಉತ್ಪಾದನೆ ಆಗ್ತದೆ. ಅದನ್ನು ಧರ್ಮಸ್ಥಳದ ಬ್ರಾಂಚಿನವರು ಬೆಳಿಗ್ಗೆ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಇದು ಒಂದು ಸುತ್ತಮುತ್ತ ಜನರಿಗೆ ಸಿಕ್ಕಿದಂಥ ಒಂದು ಏನು ಬೆನಿಫಿಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. BSc MSc ಕೃಷಿಯನ್ನು ಮುಗಿಸಿಕೊಂಡ ನಂತರ ಬ್ಯಾಂಕ್ನಲ್ಲಿ ಉದ್ಯೋಗದಲ್ಲಿದ್ದು ಮತ್ತೆ ಕೃಷಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಮೈ ಮುರಿದು ದುಡಿಯುವುದಕ್ಕೆ ಸಾಧ್ಯ ಆಗ್ತದೋ ಅಥವಾ ಮರೆತು ಹೋಗ್ತದೋ? ಇಲ್ಲ ಇಲ್ಲ, ಯಾಕೆಂದರೆ ಅದು ಅಗತ್ಯತೆ. ಮೊದಲಿಗೆ ಅಲ್ಲಿಂದ ಏನಾದರೂ ಉತ್ಪತ್ತಿಯಾದರೆ ಅದರ ಮಾತ್ರ ನಮಗೆ ಅದನ್ನು ಏನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಉಂಟು. ನಾನು 2006 ಒಂದು ಚಿಕ್ಕ ಮನೆಯನ್ನು ಕಟ್ಟಿಕೊಂಡೆ ಇಲ್ಲಿ. ಯಾಕೆಂದರೆ ಮೊದಲು ನನ್ನ ಅಣ್ಣನ ಮನೆಯಿಂದಲೇ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೆ. ಅದೇ ಜಾಗದಲ್ಲಿ ಒಂದು ಫಾರ್ಮ್ ಹೌಸನ್ನು ಕಟ್ಟಿಕೊಂಡ ನಂತರ ಬೆಳಿಗ್ಗೆ 6 ಎದ್ದು ವೀಡರನ್ನು ಹಿಡ್ಕೊಂಡು ನಾನು ತೋಟಕ್ಕೆ ಹೋಗಿ ತೋಟದ ಬಲ್ಲೆಯನ್ನೆಲ್ಲ ತೆಗಿತಾ ಇದ್ದೆ. ಅಲ್ಲೇ ಒಂದು ವೀಡರ್ನ ತಗೊಂಡಿದ್ದೆ. ಯಾಕೆಂದರೆ ಈಗಿನ ಈ ಕೃಷಿ ಒಂದು ವ್ಯವಸ್ಥೆಗೆ ಬೇಕಾದಂಥ ಸವಲತ್ತುಗಳು ಯಾಂತ್ರಿಕತೆ ಬೇಕೇ ಬೇಕು. ಸೊ ಹಾಗೆ ನಾನು ಅದು ಒಂದು ರೀತಿಯ ನಮಗೆ ಫಿಸಿಕಲ್ ಎಕ್ಸಸೈಸ್ ಕೂಡ ಆಗ್ತದೆ, ಹಾಗೆ ಕೆಲಸ ಕೂಡ ಆಗ್ತದೆ. ಈಗ ನನ್ನ ಹತ್ರ 2 ವೀಡರ್ಗಳಿದೆ, ಅದನ್ನು ಬಿಡುವುದಕ್ಕೆ ಜನರು ಇದ್ದಾರೆ. ಆದರೆ ಮೊದಲಿಗೆ ಏಕೆಂದರೆ ನಾವು ಸ್ವತಃವೇ ನಾವು ದುಡಿತಾ ಇದ್ದೆವು ಪ್ರತಿಯೊಂದು ವಿಚಾರಗಳು. ಈಗ ಕೂಡ ನಾನು ಸ್ವತಃವಾಗಿ ದುಡಿತಾ ಇದ್ದೇನೆ, ಅಡಿಕೆ ಸಿಪ್ಪೆಯನ್ನು ನಾನೇ ತೆಗೀತಾ ಇದ್ದೇನೆ. ಯಾಕೆಂದರೆ ಒಂದು ರೀತಿಯ ನೀವು ಹೇಳಿದ ಹಾಗೆ ವೃತ್ತಿಯಲ್ಲಿ ಬೇರೆ ರೀತಿಯ ಒಂದು ನಮ್ಮನ್ನು ಕೂಡ ನಾವು ತೊಡಗಿಸಿಕೊಳ್ಳಬಹುದು ಅಂತ ಹೇಳುವಂಥದ್ದು. ಈ ಹೈನುಗಾರಿಕೆ ಪೂರಕವಾಗಿ ಯಾವ ರೀತಿ ಇದೆ ಅಂದರೆ ಈಗ ನೀವು ಹಸು ಸಾಕಣೆಯನ್ನು ಕೂಡ ಮಾಡ್ತಾ ಇದ್ರಿ, ಕೃಷಿಗೆ ಎಷ್ಟರ ಮಟ್ಟಿಗೆ ಇದು ಪೂರಕ ಅಂತ? ಭಾಳಷ್ಟು ಅದರಿಂದ ಉಪಯೋಗ ಇದೆ. ನಾನು ಹೈನುಗಾರಿಕೆ ಪ್ರಾರಂಭ ಮಾಡಿದಾಗ ಅದರ ಗ್ಯಾಸ್ ಉತ್ಪತ್ತಿ, ಅಂದರೆ ನಾವು ಬಯೋಗ್ಯಾಸ್ ನಾವು ಗೋಬರ್ ಗ್ಯಾಸ್ ನಾವು ಪ್ರಾರಂಭ ಮಾಡಿದ್ದೆವು. ಆದರೆ ಆಗಿನ ಒಂದು ಟೆಕ್ನಾಲಜಿ ಪ್ರಕಾರ ಅಂಡರ್ಗ್ರೌಂಡಲ್ಲಿ ಅದು ಬಯೋಗ್ಯಾಸ್ ಮಾಡುವಂಥ ಪ್ರೊವಿಷನ್ ಇತ್ತು. ಅದರ ಪ್ರಕಾರ ಒಂದು ಮಾಡಿದೆವು ನಾವು. ಆದರೆ ಕಾರಣಾಂತರದಿಂದ ಅದು ಲೀಕೇಜ್ ಎಲ್ಲ ಬಂದು ಅದರ ಗ್ಯಾಸಿನ ಉಪಯೋಗ ನಮಗೆ ಸಿಗಲಿಲ್ಲ. ಭಾಳಷ್ಟು ಸಮಸ್ಯೆಗಳಾದ ನಂತರ ಅದು ಹಾಗೇ ಉಳ್ಕೊಂಡಿದೆ. ನಾನು ಅದನ್ನು ಯಾಕೆಂದರೆ ಹೆಚ್ಚಿನವರೆಲ್ಲ ಇನ್ನೊಂದು ರೀತಿಯಲ್ಲಿ ಬಯೋಗ್ಯಾಸ್ ಮಾಡ್ತಾರೆ. ಆದರೆ ನಾನು ಅದರ ಉಪಯೋಗವನ್ನು ಹೇಗೆ ತಗೊಂಡೆ ಅಂದರೆ ಅದು ಒಂದು ರೀತಿಯ ಡೈಜೆಸ್ಟ್ ಆಗಿ ಆ ಏನು ಸಗಣಿ ಗಂಜಾಳ ಎಲ್ಲ ಒಂದು ಕಡೆ ಕಲೆಕ್ಟ್ ಆಗ್ತದೆ, ಅಲ್ಲಿ ಒಂದು ಗೊಬ್ಬರದ ಗುಂಡಿಯನ್ನು ಮಾಡಿ ಅದನ್ನು ಅದಕ್ಕೆ ಬಿಟ್ಟು ಅಲ್ಲಿ ನಾನು ಅದನ್ನು ಉಪಯೋಗ ಮಾಡಿ ಅದನ್ನು ತೋಟಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಗೋಬರ್ ಗ್ಯಾಸಿಂದ ನನಗೆ ಏನು ಅದರಿಂದ ಏನು ಸಿಗಲಿಲ್ಲ ಅಂತ, ಆದರೂ ಕೂಡ ನನ್ನ ತೋಟಕ್ಕೆ ಅದರಿಂದ ಭಾಳಷ್ಟು ಉಪಯೋಗ ಆಗಿದೆ. ವರ್ಷದಲ್ಲಿ 3-4 ಸಾರಿ ಅದಕ್ಕೆಲ್ಲ ಈ ಗೊಬ್ಬರವನ್ನು ಮಾಡಿ ಅದರೆ ಅದಕ್ಕೆ ಸೊಪ್ಪು ಎಲ್ಲವನ್ನು ಸೇರಿಸಿ ಅದನ್ನು ನಾವು ಇದನ್ನು ಯೂಸ್ ಮಾಡಿ ನಾವು ಉಪಯೋಗ ಪಡಿತಾ ಇದ್ದೇವೆ. ಅದರಿಂದ ಅದು ಇದಕ್ಕೆ ಈ ಫರ್ಟಿಲೈಸರ್ ಖಾಲಿ ಯೂಸ್ ಮಾಡೋದಕ್ಕಿಂತ ಇದು ಅದಕ್ಕೆ ತುಂಬ ರೀತಿಯ ಹೆಲ್ಪ್ ಆಗ್ತದೆ. ಯಾಕೆಂದರೆ ನಮ್ಮಲ್ಲಿ ನೀರಾವರಿ ನಾನು ಈಗ ಸ್ಪ್ರಿಂಕ್ಲರ್ ಹಾಕಿದ್ದೇನೆ, ಹಾಗೆ ಡ್ರಿಪ್ ಇರಿಗೇಷನು ಮಾಡಿದ್ದೇನೆ. ಮೊದಲಿಗೆ ನಾನು ಡ್ರಿಪ್ ಇರಿಗೇಷನ್ನಲ್ಲೇ ಇದ್ದೆ. ಆಮೇಲೆ ನೀರಿನ ರಿಸೋರ್ಸ್ ಜಾಸ್ತಿ ಆದಾಗ ಡ್ರಿಪ್ ಇರಿಗೇಷನ್ಗಿಂತ ಸ್ಪ್ರಿಂಕ್ಲರು ನನಗೆ ಉತ್ತಮ ಅಂತ ಕಂಡು ಅದಕ್ಕೆ ಎಲ್ಲ ಸ್ಪ್ರಿಂಕ್ಲರನ್ನು ಬದಲಾವಣೆ ಮಾಡಿದೆ. ಆದರೆ ಈ ತೆಂಗಿನ ಗಿಡಗಳಿಗೆಲ್ಲ ನಾನು ಈಗ ಕೂಡ ಬಬ್ಲರ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದು ಯಾಕೆಂದರೆ ಎಷ್ಟು ಬೇಕೋ ಅಷ್ಟೇ ನೀರು ಕೊಡುವಂಥ ವ್ಯವಸ್ಥೆ ಇದೆ, ಅದನ್ನು ಯೂಸ್ ಮಾಡ್ತೇನೆ. ಆದರೆ ಇದರ ಜೊತೆಗೆ ಈ ಗೊಬ್ಬರವನ್ನು ನಾವು ಏನು ಉಪಯೋಗದ್ರಿಂದ ನೀರಿನಲ್ಲಿ ಮಣ್ಣಿನಲ್ಲಿ ಈ ಇದರ ಮಾಯಿಶ್ಚರ್ ಜಾಸ್ತಿ ಉಳ್ಕೊಳ್ತದೆ. ಪರ್ಟಿಕ್ಯುಲರ್ಲಿ ಈ ಸಮ್ಮರ್ ಮಂತ್ಸಲ್ಲಿ ಒಂದು 4-5 ದಿವಸಕ್ಕೆ ಒಂದು ಸರಿ ನೀರು ಬಿಟ್ಟರು ಸಾಕಾಗ್ತದೆ. ಇದು ನನ್ನ ಒಂದು ರೀತಿಯ ಅನಿಸಿಕೆ. ಅದೀಗ ಕೃಷಿ ತ್ಯಾಜ್ಯ ಎಲ್ಲವನ್ನೂ ಕೂಡ ನೀವು ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತದ? ಎಲ್ಲವನ್ನು ಮರುಗಳ ಮಾಡ್ತೇನೆ. ಈಗ ಈ ಎಲ್ಲವನ್ನು ಕಾಂಪೋಸ್ಟ್ ಮಾಡಿ ಅಥವಾ ನಾನು ಎಲ್ಲ ಒಂದು 5-6 ಕಡೆಯಲ್ಲಿ ಒಂದು ಕಾಂಪೋಸ್ಟ್ ಪಿಟ್ ಮಾಡಿದ್ದೇನೆ. ಈ ಏನು ಬಿದ್ದಂತಹ ಸೋಗೆ ಅಥವಾ ಹಾಳೆ ಅನ್ನು ಇನ್ನಿತರ ಏನು ನಾವು ವೀಡ್ಸನ್ನು ತಗೊಳ್ತೇವೆ ಅದನ್ನೆಲ್ಲವನ್ನು ಹಾಕಿ ಅದನ್ನು ಮಳೆಗಾಲದ ನಂತರ ನಾವು ಸುರುವಿಗೆ ಅದನ್ನೇ ಬುಡಕ್ಕೆ ಹಾಕ್ತೇವೆ. ಆಮೇಲೆ ಈವನ್ನು ಈ ಏನು ಬಾಳೆ ಕೃಷಿಯಲ್ಲಿ ಕೂಡ ಬಂದಂತಹ ಇದನ್ನು ಕೂಡ ಅದಕ್ಕೆ ಸೇರಿಸಿ ಎಲ್ಲವನ್ನು ಉಪಯೋಗ ಮಾಡ್ತೇವೆ. ಈ ಮಣ್ಣು ಸಂರಕ್ಷಣೆ ಮಾಡುವಂತಹದ್ದು ಮತ್ತು ನೀರು ಇಂಗಿಸುವಂತಹದ್ದು, ಇದ್ರ ಈ ನಿಟ್ಟಿನಲ್ಲಿ ಏನೇನು ಕ್ರಮವನ್ನು ಕೈಗೊಂಡಿದ್ದೀರಿ? ಈಗ ಕೆಲವು ವರ್ಷದ ಹಿಂದೆ ಈ ಇಂಗಿಸುವಿಕೆ ಬಗ್ಗೆ ಭಾಳಷ್ಟು ಮಾತುಗಳನ್ನು ಕೇಳ್ತಾ ಇದ್ದೇವೆ ನಾವು. ಆಗ ಈ ಬೋರ್ವೆಲ್ಲಿನ ಒಂದು ಹೆಚ್ಚು ಒಂದು 100 yards ದೂರದಲ್ಲಿ ಒಂದು ಇಂಗು ಗುಂಡಿಯನ್ನು ಮಾಡಿದೆ ನಾನು. ಅದೇ ರೀತಿ ನಾನು 2 ಬಂಡಿಂಗ್ ಮಾಡಿ ಏನು ಮಾಡ್ತೇನೆ ಪ್ರತಿ ವರ್ಷ ಕೂಡ. ಅದರಿಂದ ಕೂಡ ಭಾಳಷ್ಟು ಈ ಮಳೆಯಿಂದ ಬಂದಂಥ ನೀರು ಕಂಟಿನ್ಯೂಸ್ ಆಗಿ ಒಂದು ಸೀಸನಲ್ ಫ್ಲೋ ಏನಿದೆ ಅದನ್ನು ಎಂಟೈರ್ಲಿ ನಾನು ನನ್ನ ಫಾರ್ಮಿಗೆ ಯೂಸ್ ಮಾಡ್ತೇನೆ. ಅದಲ್ಲದೆ ಅದು ಏನು ಇಟ್ ಆಲ್ಸೋ ಇನ್ಕ್ರೀಸಸ್ ನಮ್ಮ ಒಳಗಿನ ಅಂತರ್ಜಲ ಮಟ್ಟವನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಈ ಬೋರ್ವೆಲ್ಗೆ ಆದಷ್ಟು ಮಟ್ಟಿಗೆ ಕಮ್ಮಿ ಡಿಪೆಂಡೆಂಟ್ ಆಗಿ ಈ ಸೀಸನಲ್ ನೀರಲ್ಲಿ ಏನಿದೆ ಪ್ರಕೃತಿ ದತ್ತವಾದ ಸಿಗುವಂಥದ್ದನ್ನು ಅದನ್ನು ಹೆಚ್ಚು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ವಿಚಾರ, ರೈತರ ಮಟ್ಟದಲ್ಲಿ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಮಾಡುವಂತಹದ್ದು ಮತ್ತು ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದು, ಈ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಿದಿರಿ? ನಮ್ಮಲ್ಲಿ ಹೆಚ್ಚಿನ ಪ್ರಮುಖವಾದ ಬೆಳೆ ಅಂದರೆ ಅಡಿಕೆ, ಅದು ಬಿಟ್ಟರೆ ತೆಂಗು. ಈಗ ಅಡಿಕೆಗೆ ನಮ್ಮದೇ ಕ್ಯಾಂಕೋ ಸಂಸ್ಥೆ ಇದೆ, ಈ ಹೆಚ್ಚಿನವರೆಲ್ಲ ಇಲ್ಲಿ ಲೋಕಲ್ಗೆ ಕೊಡ್ತಾರೆ. ನಾನು ಕ್ಯಾಂಕೋ ಅವರ ಮೆಂಬರ್ ಆಗಿದ್ದು ಹೆಚ್ಚಿನ ಬೆಳೆಯನ್ನು ಕ್ಯಾಂಕೋಗೆ ಕೊಡ್ತಾ ಇದ್ದೇನೆ. ಹಾಗೆ ನಮಗೆ ಧಾರಣೆ ಕೂಡ ಒಳ್ಳೆಯದಾಗಿ ಸಿಕ್ಕಿದೆ. ಈಗ ಕಳೆದ ವರ್ಷದಲ್ಲಿ ನಾವು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈಗ ಅಡಿಕೆಯ ಧಾರಣೆ ಭಾಳಷ್ಟು ಚೆನ್ನಾಗಿದೆ. ಇದೇ ಧಾರಣೆ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೂ ಈಗಿನ ಎಲ್ಲ ರೀತಿಯ ಈ ಲೇಬರ್ ಜಾಸ್ತಿಯಾಗಿರುವ ಕಾಲಘಟ್ಟದಲ್ಲಿ ಈ ಅಡಿಕೆಯ ಈಗಿನ ಧಾರಣೆ ಏನಿದೆ, ಭಾಳಷ್ಟು ಜನ ಬೇರೆ ಕೃಷಿಯನ್ನು ಬಿಟ್ಟು ಈಗ ಅಡಿಕೆಯತ್ತ ಒಲವನ್ನು ಹರಿಸಿದ್ದಾರೆ. ಸಹಜವಾಗಿ ಬೆಲೆ ಕುಸಿತಕ್ಕೆ ಕಾರಣ ಭಾಳಷ್ಟು ಕಾರಣ ಇರಬಹುದು. ಯಾಕೆಂದರೆ ಹೊರದೇಶದಿಂದಲೂ ಅಡಿಕೆ ಆಮದಾಗುತ್ತೆ ಅಂತ ಹೇಳಿ ಮಾತು ಕೇಳಿ ಬರುತ್ತದೆ. ಆದರೆ ಒಂದು ಸಂಘಟಿತ ಸಂಸ್ಥೆ ನಮ್ಮಲ್ಲಿ ಇರುವ ಕಾರಣ ಈಗೇನು ರೈತ ಚಳುವಳಿಗಳು ಭಾಳಷ್ಟು ಕಡೆಯಲ್ಲಿ ನಾವು ಕೇಳಿ ಬರ್ತೇವೆ, ಅಂಥ ಒಂದು ಸಮಸ್ಯೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಥವಾ ಎಲ್ಲೆಲ್ಲಿ ಅಡಿಕೆ ಒಂದು ಬೆಳೆ ಇದೆ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಕೃಷಿಯ ಜೊತೆ ಜೊತೆಗೆ ನೀವು ಒಂದು ಸೇವಾ ಮನೋಭಾವನೆಯಿಂದಲೂ ಕೂಡ ದುಡಿತಾ ಇದ್ರಿ, ಈ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ನಾನು ಮೊದಲಿನಿಂದ ಒಂದು ಸಂಘ ಜೀವಿ. ಯಾಕೆಂದರೆ ನಾನು 2001 ನಾನು ಕೆಲಸ ಬಿಟ್ಟಾಗ ಕೂಡ ನಮ್ಮ ಎಲ್ಲ ನಿವೃತ್ತಿಯವರನ್ನು ಸೇರಿಸಿಕೊಂಡು ಒಂದು ಸಂಘವನ್ನು ಕಟ್ಟಿದ್ದೆ. 2001 ಪ್ರಾರಂಭಗೊಂಡ ನಮ್ಮ ಯೂನಿಯನ್ ಬ್ಯಾಂಕ್ ರಿಟೈರ್ ಅಸೋಸಿಯೇಷನ್ನು ಈಗ ಹೆಚ್ಚು ಕಮ್ಮಿ 800 ಸದಸ್ಯರನ್ನು ಹೊಂದಿದೆ. 2001 ನಾನು ಅದರ ಸೆಕ್ರೆಟರಿ ಆಗಿ ಕೆಲಸ ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಿದವನು. ಈವರೆಗೆ ಕೂಡ ಆ ಜವಾಬ್ದಾರಿ ನನ್ನ ಮೇಲಿದೆ. ಹಾಗೆ ಅದು ಒಂದು ಫೇಸ್. ನಾನು ಇಲ್ಲಿ ಬಂದ ನಂತರ ಇಲ್ಲಿ ಕೆಲವು ಸಂಘಟನೆಗಳಲ್ಲಿ ಸೇರಿಕೊಂಡಿದ್ದೇನೆ. ನಾನು ರೋಟರಿ ಮೆಂಬರ್ ಆಗಿದ್ದೇನೆ. ಹಾಗೆ ಈ ಸೇವಾ ಧಾಮ, ಈ ಸೇವಾ ಭಾರತಿ ಅಂತ ಹೇಳುವುದು ಭಾಳಷ್ಟು ವರ್ಷಗಳ ಹಿಂದೆ ನಮ್ಮ ವಿನಾಯಕರಾವ್ ಅವರು ಬೆನ್ನುಮೂಳೆಗೆ ಒಳಪಟ್ಟು ಭಾಳ ಕಷ್ಟವನ್ನು ಅನುಭವಿಸಿದವರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಹಾಗೆ ಇದರ ಸಂಪರ್ಕಕ್ಕೆ ನಾನು ಬಂದೆ. ನಾನು ಇಲ್ಲಿ ಬಂದಾಗ 2013 ಅವನು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯದಲ್ಲಿ ಅದು ಬ್ರಹ್ಮಕಲಶದ ಕಾರ್ಯದಲ್ಲಿ ಕೂಡ ನನ್ನೊಂದು ಊರಿನ ಜನ ತೊಡಗಿಸಿಕೊಂಡರು. ನಾವು ಇಲ್ಲಿ ದೊಂಡೋಲೆ ಅಂತ ಹೇಳುವಂಥದ್ದು ನನ್ನ ಅಣ್ಣನ ಮನೆ ಇರುವ ಜಾಗ. ಇಲ್ಲಿ ಹೆಚ್ಚು ಕಮ್ಮಿ ನಾವು 1952 ನಮ್ಮ ತಂದೆಯವರು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಅವರು ತುಂಬ ಸಮಯ ಶಾನ್ಭಾಗರಾಗಿ ಕೆಲಸ ಮಾಡಿದ್ದರು. ಹಾಗೆ ಈ ಪರಿಸರಕ್ಕೆ ನಮ್ಮ ಮನೆ ಮತ್ತು ನಮ್ಮ ಕುಟುಂಬ ಭಾಳಷ್ಟು ಗೊತ್ತಿರುವಂಥ ಒಂದು ಇದ್ದ ಕಾರಣ ಇಲ್ಲಿ ಕೂಡ ಆ ರೀತಿಯ ಒಂದು ಸಮಾಜ ಕೆಲಸಗಳಲ್ಲಿ ನಮ್ಮನ್ನು ತೋರಿಸಿಕೊಳ್ಳಲಿಕ್ಕೆ ಅನಿವಾರ್ಯ ಕೂಡ ಆಗಿತ್ತು. ಹಾಗೂ ನಮ್ಮ ಒಂದು ಒಡನಾಟದಿಂದ ಅದು ಸಾಧ್ಯತೆ ಕೂಡ ಆಯಿತು. ಸೇವಾಧಾಮ ಮತ್ತು ಸೇವಾ ಭಾರತಿಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ಸೇವಾಧಾಮದಲ್ಲಿ ನಾನು 2018 ನಾವು ಶುರು ಮಾಡಿದ್ದೆವು. ಸೌತಡ್ಕದಲ್ಲಿ ಅಲ್ಲಿ ನಮ್ಮದು ಪ್ರಾರಂಭ ಆಯಿತು. ಅದಕ್ಕೆ ನನ್ನನ್ನು ಸಂಚಾಲಕನಾಗಿ ತಗೊಂಡಿದ್ದಾರೆ. ಅದರ ಹಿಂದೆ ನಾನು ಈ ಸೇವಾ ಭಾರತಿಗೆ ನನ್ನಿಂದ ಏನು ತಮ್ಮ ದೇಣಿಗೆಯನ್ನು ಕೊಡ್ತಾ ಅವ್ರ ಜೊತೆ ಗುರುತಿಸಿಕೊಂಡಿದ್ದೆ. ಅದರಿಂದಾಗಿ ಅವರು ನನ್ನನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡ್ರು. ಅದರಿಂದ ನನಗೆ ತುಂಬ ಮನಃಶಾಂತಿ ಅಂದರೆ ಮನೆಗೆ ಸಂತೃಪ್ತಿ ತಂದಿದೆ. ಯಾಕೆಂತ ಹೇಳಿದರೆ ಯಾವುದೋ ಒಂದು ಈ ಸಮಾಜದಲ್ಲಿ ಭಾಳಷ್ಟು ತೊಂದರೆಗಳಪಟ್ಟ ಒಂದು ಅವರಿಗೆ ಒಂದು ಏನೋ ಮಾಡ್ತಾ ಇದ್ದೇವೆ, ಅವರಿಂದ ಅವರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮಿಂದ ಇದು ಸಾಧ್ಯ ಮಾಡ್ತೇವೆ. ಅದಕ್ಕೆ ನನ್ನ ಏನೆಲ್ಲ ಕಾಂಟ್ಯಾಕ್ಟ್ಸ್ ಇದೆ, ಯಾಕೆಂದರೆ ಬ್ಯಾಂಕಿನ ಲೆವೆಲಲ್ಲಿರ್ಬೋದು ಅಥವಾ ಇನ್ನಿತರ ಕಾಂಟ್ಯಾಕ್ಟ್ಸನ್ನು ಕೂಡ ನಾನು ಅದಕ್ಕೆ ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಯಾವುದೇ ಕ್ಷೇತ್ರ ಆಗ್ಬೋದು, ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಸಂಘಟನೆಯ ಒಂದು ಪ್ರಾಮುಖ್ಯತೆ ಏನು, ಎಷ್ಟರ ಮಟ್ಟಿಗೆ ಅಗತ್ಯ? ಸಂಘಟನೆ ಬಹಳ ಅಗತ್ಯ. ಅದರ ಒಂದು ಅಗತ್ಯತೆ ಅಥವಾ ಅದರ ಉಪಯುಕ್ತತೆಯನ್ನು ಯಾರೂ ಅಲ್ಲಗಳೆಯುವಾಗಿಲ್ಲ. ಯಾಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಯಾವುದೇ ಏನು ಸರ್ಕಾರದ ಒಂದು ಯೋಜನೆಗಳು ಕೂಡ ಒಬ್ಬೊಬ್ಬನನ್ನು ರೀಚ್ ಆಗುವಂಥದ್ದು ಅಥವಾ ಅವರ ತಲುಪುವಂಥದ್ದು ಭಾಳ ಕಷ್ಟ. ಅಂಥ ಒಂದು ಸಮಯದಲ್ಲಿ ಈಗ ಸಂಘಟನೆ ಇದ್ದರೆ ಆ ಸಂಘಟನೆ ಮೂಲಕ ಭಾಳಷ್ಟು ಜನಕ್ಕೆ ಇದರ ಉಪಯೋಗ ಏನು ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಅವರು ಕೂಡ ಎಲ್ಲ ಯಾವ ಕ್ಷೇತ್ರದಲ್ಲೂ ಕೂಡ ಜನರ ಒಂದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಥವಾ ಅವರನ್ನು ತೊಡಗಿಸಿಕೊಳ್ಳುವುದು ಕಮ್ಮಿ ಆಗ್ತಾ ಇದೆ. ಒಂದು ಎರಡು ಮೂರು ಜನ ಇರ್ತಾರೆ, ಅವರು ಎಲ್ಲ ಭಾಳಷ್ಟು ಕ್ಷೇತ್ರಗಳಲ್ಲಿ ಅವರನ್ನು ಎಲ್ಲ ಕಡೆ ಹೋಗಿ ಮಾಡುವಂಥದ್ದು ಆಗೋದಿಲ್ಲ. ಈ ಸಂಸ್ಥೆಗಳ ಮೂಲಕ, ಈ ಸಂಘ ಸಂಸ್ಥೆಗಳ ಮೂಲಕ, ಇದು ಸೊಸೈಟಿ ಆಗಿರ್ಬೋದು, ಅದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು ಅಥವಾ ಮಿಲ್ಕ್ ಸೊಸೈಟಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲಿ ಭಾಳಷ್ಟು ಜನ ಬಂದಾಗ ಈಗ ಟೆಕ್ನಾಲಜಿಕಲಿ ಭಾಳ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ಅದರ ಬಗ್ಗೆ ಮಾಹಿತಿ ಕೊಟ್ಟರೆ ಭಾಳಷ್ಟು ಜನಕ್ಕೆ ತಲುಪ್ತದೆ, ವಿನಿಮಯ ಆಗ್ತದೆ. ಇಂಥ ಒಂದು ಸಂಘ ಸಂಸ್ಥೆಗಳಿಗೆ ಇಂಥದ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಭಾಳಷ್ಟು ಕಾರ್ಯಗಳನ್ನು ಮಾಡಬಹುದಾಗ್ತದೆ. ಅದೇ ರೀತಿಯಲ್ಲಿ ಏನೇನು ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಸೌಲಭ್ಯಗಳು, ಸಬ್ಸಿಡಿ ಆಗಲಿ, ಇನ್ನಿತರ ಕಾರ್ಯಕ್ರಮಗಳಿಗೆ ಅದನ್ನು ಒಂದು ವಿಸ್ತರಿಸುವಂಥ ಎಕ್ಸ್ಟೆನ್ಷನ್ ಅಂತ ಏನು ಹೇಳ್ತಾರೆ, ಹಿಂದೆಲ್ಲ ಎಕ್ಸ್ಟೆನ್ಷನ್ ಅದೇ ಒಂದು ಡಿಪಾರ್ಟ್ಮೆಂಟ್ ಅವ್ರದ್ದೇ ಇತ್ತು, ಈಗೆಲ್ಲ ಅದಕ್ಕೆ ಒಲವು ಅಥವಾ ಅದರ ಬೇರೆ ರೂಪದಲ್ಲಿ ಅದು ನಡೀತಾ ಇದೆ. ಹೀಗೆ ನಮ್ಮದು ಈ ಕೃಷಿಕರ ಸಂಘ ಕೂಡ ಇವರ ಜೊತೆ, ಸೇವಾ ಭಾರತಿ ಜೊತೆಗೆ ಶುರು ಮಾಡಿದರು, ಹಿಂದಿನಿಂದ ಭಾಳಷ್ಟು ಕೆಲಸ ಮಾಡಿದರು. ಆದರೆ ಮಧ್ಯಂತರದಲ್ಲಿ ಅವರ ಏನು ಒಂದು ಫೋಕಸ್ ಬೇರೆ ಕಡೆ ಹೋದ ಕಾರಣ ಇದು ಸ್ವಲ್ಪ ಕುಂಠಿತವಾಗಿದ್ದು ಇದೆ. ಅದನ್ನು ಕೂಡ ಒಂದು ಪುನರ್ಜೀವನಗೊಳಿಸುವುದರಲ್ಲಿ ನಾವು ಇತ್ತೀಚೆಗೆ ಒಂದು ಸೇರಿ ಅದನ್ನು ಹೇಗೆ ನಾವು ಮುಂದುವರಿಸ್ಬೋದು ಅಂತ ಹೇಳೋ ಬಗ್ಗೆ ಚಿಂತನೆಯನ್ನು ಮಾಡಿ ಅದರ ಬಗ್ಗೆ ನಾವು ಕಾರ್ಯ ಪ್ರವರ್ತರಾಗಬೇಕಾಗಿದೆ. ಈಗ ಒಂದು ವಿಚಾರ ನಾನು ಇದಕ್ಕೆ ಸೇರಿಸಬೇಕು ಅಂತ ಹೇಳ್ತೇನೆ. ಈಗ ನಾನು ಇಲ್ಲಿ ಬಂದು ಇಲ್ಲಿ ಪ್ರವರ್ತನ ಆದ ನಂತರ ನನ್ನ ಹೆಂಡತಿ ಅಂದರೆ ನನ್ನ ಶ್ರೀಮತಿಯವರು ಕೂಡ ನನ್ನ ಜೊತೆಗಿದ್ದಾರೆ. ಅವರು ಕೂಡ ಬೆಂಗಳೂರಲ್ಲಿ ಪ್ರೊಫೆಸರ್ ಆಗಿದ್ದವರು, ಜ್ಯೋತಿ ನಿವಾಸ್ ಕಾಲೇಜ್ ಅಂತ ಒಂದು ದೊಡ್ಡ ಎಜುಕೇಷನ್ ಸಂಸ್ಥೆಯಲ್ಲಿ, ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದು ನನ್ನನ್ನು 2013 ಸೇರಿಕೊಂಡು ಅವರು ಕೂಡ ಅವರನ್ನು ಈ ಒಂದು ವ್ಯವಸ್ಥೆಯಲ್ಲಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರೋದು, ಯಾಕಂದರೆ ಗಾರ್ಡನಿಂಗ್ ಮಾಡೋದಾಗಲಿ ಅಥವಾ ಒಂದು ಕಿಚನ್ ಗಾರ್ಡನ್ ಮಾಡುವಂಥದ್ದಾಗಲಿ ಅಥವಾ ಡೈರಿಯಲ್ಲಿ ನಾವು ಏನು ಪ್ರಗತಿಯನ್ನು ಸಾಗಿಸಿದ ಈ ವಿಚಾರದಲ್ಲಿ ಆಗಲಿ ಎಲ್ಲ ರೀತಿಯಲ್ಲಿ ನನಗೆ ಸಹಕಾರಿಯಾಗಿ ನನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ಇದೊಂದು ಹೇಳುವಂಥ ವಿಚಾರ. ಬಹಳ ಸಂತೋಷ ಕೆದಲ ಪುರಂದರ ರಾವ್ ಅವರೇ. ವೃತ್ತಿಯಿಂದ ನಿವೃತ್ತಿಯ ಪಡೆಯಬಹುದೇ ಹೊರತು ಪ್ರವೃತ್ತಿಯಿಂದ ನಿವೃತ್ತಿಯನ್ನು ಪಡೆಯುವುದಂಥದ್ದಿಲ್ಲ. ನೀವು ನಿವೃತ್ತಿಯ ನಂತರ ಪ್ರವೃತ್ತಿಯನ್ನು ಭಾಳ ಉತ್ಸಾಹದಿಂದ ಮುಂದುವರಿಸ್ತಾ ಇದ್ರಿ, ಸೇವಾ ಮನೋಭಾವನೆಯನ್ನು ಕೂಡ ಇಟ್ಕೊಂಡಿದ್ರಿ. ನಿಮ್ಮ ಎಲ್ಲ ಅನುಭವ ಅನಿಸಿಕೆಯನ್ನು ಹೇಳಬೇಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿವೃತ್ತ ಬ್ಯಾಂಕ್ ಅಧಿಕಾರಿಯ ಕೃಷಿ ಅನುಭವದ ಕುರಿತು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಕೆದ್ಲ ಪುರಂದರರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. LIC Nivesh Plus, जो देगा आपको दो फायदे, इंश्योरेंस भी और इन्वेस्टमेंट भी. LIC, हर पल आपके साथ. जोखिम घटको नियम और शर्तों की अधिक जानकारी के लिए बिक्री समापन से पहले कृपया बिक्री पुस्तिका को ध्यान पूर्वक पढ़ें. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ.